家。ಮೋರೆಯಂಥ ಚಂದ, ಮೀಸೆ ಇನ್ನು ಚಂದ, ತುಂಬಿದ ಆಸೆ ಬಲು ಚಂದ, ಇವನ ಮುದ್ದಾದ ಮಗನು ಅತಿ ಚಂದ ರಾಜಾಧಿರಾಜ. ಮೋರೆಯಂಥ ಚಂದ, ಮೀಸೆ ಇನ್ನು ಚಂದ, ತುಂಬಿದ ಆಸೆ ಬಲು ಚಂದ, ಇವನ ಮುದ್ದಾದ ಮಗನು ಅತಿ ಚಂದ ರಾಜಾಧಿರಾಜ. ಅಮ್ಮಣಿ, ಇವ್ರ್ಯಾರು ನಿನಗ್ ಗೊತ್ತಾ? ನೀನೇ ಹೊಸಿಯಾಳು ಕೇಳುವ. ಅಂದಿಲ್ಲ ಇಂದಿಲ್ಲ ಮುಂದೆಂದು ಹುಟ್ಟೊಲ್ಲ, ಇಂಥವ್ರು ನಾಡಲ್ಲಿ ಯಾರಿಲ್ಲ, ಇವರು ಆಳೋಕೆ ಬಂದೋರು ಸುಳ್ಳಲ್ಲ. ಇವನಂಥ ಹಮ್ಮೀರ, ಇವನಂಥ ಸುಕುಮಾರ, ಕೋಟಿಗೆ ಬಬ್ಬ ಸುಳ್ಳಲ್ಲ, ಇಂಥ ಜೋಡಿಯು ಎಲ್ಲೂ ಸಿಕ್ಕೊಲ್ಲ. ಹೇ ರಾಜಾಧಿರಾಜ, ಹುಲಿಯಂತೆ ನೋಡೋದು ಹದ್ದಂತೆ, ಆಸೆಯು ಮನದಲ್ಲಿ ಕಡಲಂತೆ, ಇವರು ಗುಣದಲ್ಲಿ ಗುಳ್ಳೆ ನರಿಯಂತೆ, ಆಡೋದು ಒಂದಂತೆ ಮಾಡೋದು ಬಂದಂತೆ, ಕಾಲಕ್ಕೆ ತಕ್ಕಂತೆ ಇವರಂತೆ, ಇನ್ನು ಎಂದೆಂದು ಇವರಿಗೆ ನಿಶ್ಚಿಂತೆ. ಚಂದುಲಿ ಹೆಣ್ಣು ಬರ್ತಾಳೆ, ನಾಳೆ ಹುಡುಗರೆಯೊಂದ ತರ್ತಾಳೆ, ಬೇಕಾದ್ದು ತಂದು ಕೊಡ್ತಾಳೆ, ನಿನ್ನ ಸರಿಯಾದ ದಾರಿಗೆ ತರ್ತಾಳೆ, ನಿನ್ಗಾಗೆ ಅಲ್ಲಿ ಕಾದವಳೆ, ಹೋಗು ಹಿಂದೇನೆ ಓಡೋಡಿ ಬರ್ತಾಳೆ. ಚಂದ, ಮೀಸೆ ಇನ್ನು ಚಂದ, ತುಂಬಿದ ಆಸೆ ಬಲು ಚಂದ, ಇವನ ಮುದ್ದಾದ ಮಗನು ಅತಿ ಚಂದ. ಗುತ್ತಪ್ಪ ಮೇಲೆ ಇದ್ದಾನಪ್ಪ, ತಪ್ಪು ಒಪ್ಪು ಎಲ್ಲ ಅವನು ಅಲ್ಲೇ ಇದ್ದು ನೋಡ್ತಾನಪ್ಪ, ನಿನ್ನ ನನ್ನ ಬಲ್ಲ ಅವನಂತೆ ಇಲ್ಲಿ ಎಲ್ಲ, ನನ್ನ ನಿನ್ನ ಬಲ್ಲ ಅವನಿಲ್ಲದೆ ಏನೂ ಇಲ್ಲ. ಹೈ ನಿನ್ನ ನನ್ನ ಬಲ್ಲ ಅವನಂತೆ ಇಲ್ಲಿ ಅಲ್ಲ ನನ್ನ ನಿನ್ನ ಬಲ್ಲ ಅವನಿಲ್ಲದೆ ಏನೋ ಇಲ್ಲ ಹೈ ಹೈ ಹೈ ಹೈ ಹೈ ಹೈ ಹೈ ಹೈ